ಮಾರುಕಟ್ಟೆಯಿಂದ ನಾವು ಖರೀದಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ, ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆಯಿದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 6:51:15. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಸುರುದ್ರಮೂರ್ತಿ ಶಾಸ್ತ್ರಿ ಅವರ ರಚನೆ. ಹಾಡಿದ್ದಾರೆ ಯಶವಂತ ಹಳವಂಡಿ ಮತ್ತು ಸಂಗಡಿಗರು. ಸಂಗೀತ ಸಂಯೋಜನೆ ಮಾಡಿದವರು ಇಂದು ವಿಶ್ವನಾಥ್. ಸುಂದರ ಭಾರತದ ಪುಣ್ಯ ನೆಲ, ಸಂಜೀವಿನಿ ತೀರ್ಥಗಳೆಲ್ಲ ಜಲ. ಶಿವ ಸುಂದರ ಭಾರತದ ಪುಣ್ಯ ನೆಲ, ಸಂಜೀವಿನಿ ತೀರ್ಥಗಳೆಲ್ಲ ಜಲ. ಆ G20 ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯವು ಸ್ಟೇ ಸೇಫ್ ಆನ್ಲೈನ್ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಸಾಮಾಜಿಕ ಜಾಲತಾಣಗಳ ವ್ಯಾಪಕ ಬಳಕೆ ಹಾಗೂ ತ್ವರಿತವಾಗಿ ಡಿಜಿಟಲ್ ವ್ಯವಹಾರಗಳು ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಸುರಕ್ಷತೆಯಿಂದ ಇರುವಂತೆ ಎಚ್ಚರಿಸುವುದು ಈ ಸ್ಟೇ ಸೇಫ್ ಆನ್ಲೈನ್ ಅಭಿಯಾನದ ಉದ್ದೇಶ. ಇದರ ಅಂಗವಾಗಿ ರಾಷ್ಟ್ರಮಟ್ಟದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ವಿವಿಧ ಭಾರತೀಯ ಭಾಷೆಗಳಲ್ಲಿ ಇನ್ಫೋಗ್ರಾಫಿಕ್ಸ್, ಕಾರ್ಟೂನ್ ಕಥೆಗಳು, ರಸಪ್ರಶ್ನೆ, ಶಾರ್ಟ್ ವಿಡಿಯೋಗಳು, ಭಿತ್ತಿಚಿತ್ರಗಳು ಹಾಗೂ ಕಿರು ಮಾಹಿತಿಯ ಮೂಲಕ ಸ್ಪರ್ಧೆಗಳನ್ನು ನಡೆಸಿ ಸಾರ್ವಜನಿಕರಲ್ಲಿ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಅರಿವು ಮೂಡಿಸುವುದು ಅಭಿಯಾನದ ಉದ್ದೇಶ. ಸ್ಪರ್ಧೆಗಳು ಈಗಾಗಲೇ ಆರಂಭವಾಗಿದ್ದು ಬರುವ ಅಕ್ಟೋಬರ್ 2023ರವರೆಗೂ ಪ್ರತಿ ತಿಂಗಳು ವಿವಿಧ ವಿಷಯಗಳ ಬಗ್ಗೆ ನಡೆಯಲಿದೆ. ಹೆಚ್ಚಿನ ವಿವರಗಳಿಗೆ ಭೇಟಿ ಕೊಡಿ www.mygov.in/staysafeonline. ಜೊತೆಗೆ ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಂ ಫಾಲೋ ಮಾಡಿ. ಬನ್ನಿ, G20 ಸೇಫ್ ಸ್ಟೇಫ್ ಆನ್ಲೈನ್ ಅಭಿಯಾನದಲ್ಲಿ ಪಾಲ್ಗೊಳ್ಳಿ. ಸುರಕ್ಷಿತ ಸೈಬರ್ ಜಾಗೃತ ರಾಷ್ಟ್ರ ಕಟ್ಟೋಣ. ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಳೆ. ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಳೆ. ಜಯ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ. ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಜನನಿಯ ತನುಜಾತೆ, ಕನ್ನಡ ನುಡಿ ಕುಡಿದ. ಕುವೆಂಪು ಅವರ ಕವಿತೆಯನ್ನ ಇದುವರೆಗೂ ವೃಂದಗಾನದಲ್ಲಿ ಆಲಿಸಿದರೆ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 7 ಗಂಟೆ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ ಈಗ ಕೃಷಿರಂಗ. ಕೃಷಿರಂಗದ ಎಲ್ಲ ಕೇಳುಗರಿಗೆ ನಮಸ್ಕಾರ ಹಾಗೂ ಇಂದಿನ ಕೃಷಿರಂಗಕ್ಕೆ ಸ್ವಾಗತ. ಈ ದಿನ ಕೇಳಿ, ರೇಷ್ಮೆ ಕೃಷಿಯಲ್ಲಿ ಪರಿಸರ ಸ್ನೇಹಿ ಕ್ರಮಗಳು. ಈ ಕುರಿತು ರೇಷ್ಮೆ ಕೃಷಿ ತಜ್ಞರಾದ ಎಸ್ ವಿ ಸಿದ್ದಾರೆಡ್ಡಿ ಅವರೊಂದಿಗೆ ಸಂದರ್ಶನ. ಈಗ ಒಂದು ಪ್ರಕಟಣೆ. ಚಾಯ್ ಕಾ ಪ್ಯಾಕೆಟ್ ದೇನಾ, ಪಚಾಸ್ ರೂಪಾಯಿ ದೀಜಿಯೇ. ರುಕಿಯೆ, ಮುಜೆ MRP ಚೆಕ್ ಕರ್ನಿ ದೀಜಿಯೇ. MRP ಜಿ, MRP ಔರ್ ಉಸ್ಕೆ ಅಲಾವಾ ಔರ್ ಭಿ ಬಹುತ್ ಕುಚ್ ಚೆಕ್ ಕರ್ನಾ ಹೋತಾ ಹೈ, ಜೈಸೆ ವೇಜ್, ಕ್ವಾಂಟಿಟಿ, ಕನ್ಸ್ಯೂಮರ್ ಕೇರ್ ನಂಬರ್, ಫುಡ್ ಪ್ರಾಡಕ್ಟ್ಸ್ ಔರ್ ಕಾಸ್ಮೆಟಿಕ್ ಕಿ ಬೆಸ್ಟ್ ಬಿಫೋರ್ ಡೇಟ್. ಇತ್ನಾ ಕುಚ್? ಹಾಂ, ಹರ್ ಜಾಗರೂಕ್ ಉಪಭೋಕ್ತಾ ಕೋ ಪತಾ ಹೋನಾ ಚಾಹಿಯೆ ಕಿ ಪ್ಯಾಕೇಜ್ಡ್ ಕಮೋಡಿಟಿ ಕಿ ಖರೀದಾರಿ ಹಮೇಶಾ ಉಸ್ ಪರ್ ಲಿಖಿ ಜಾನ್ಕಾರಿ ದೇಖ್ ಕರ್ ಹಿ ಕರ್ನಿ ಚಾಹಿಯೆ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ನಮಸ್ಕಾರ ಸಿದ್ದಾರೆಡ್ಡಿ ಅವರೇ. ನಮಸ್ಕಾರ ಸರ್. ನಮ್ಮಲ್ಲಿ ರೇಷ್ಮೆ ಕೃಷಿಯನ್ನು ಇವತ್ತು ಸಾಕಷ್ಟು ಜನ ರೈತರು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಕಡಿಮೆ ಕಾಲದಲ್ಲಿ ಒಂದು ಆದಾಯವನ್ನು ಪಡಿಬೇಕು ಅಂದರೆ ಈ ರೇಷ್ಮೆ ಕೃಷಿ ಒಂದು ಉತ್ತಮವಾದಂಥ ಮಾರ್ಗ ಅಂತಲೇ ಹೇಳ್ಬೋದು. ಹೌದು ಸರ್, ಹೌದು. ಇವತ್ತು ನಾವು ರೇಷ್ಮೆ ಕೃಷಿಯಲ್ಲಿ ಖರ್ಚನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಈ ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಹೆಚ್ಚೆಚ್ಚು ಬಳಸ್ಕೋಬೇಕಾಗಿದೆ. ಇವು ಪರಿಸರಕ್ಕೂ ಒಳ್ಳೆಯವು, ಖರ್ಚಿನ ದೃಷ್ಟಿಯಿಂದ ನೋಡಿದಾಗ ಕಡಿಮೆ ಖರ್ಚಿನ ಒಂದು ತಂತ್ರಜ್ಞಾನಗಳು. ಹೌದು, ಹೌದು ಸರ್. ತಾವು ಇಲಾಖೆಯವರು ಕೂಡ ಇದಕ್ಕೆ ಇವತ್ತು ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ಆ ರೀತಿಯಾದಂಥ ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಯಾವ್ಯಾವ ತಂತ್ರಜ್ಞಾನಗಳು ಅಂತ ಸ್ವಲ್ಪ ಹೇಳ್ತೀರಿ ಸರ್? ಈ ಉಪ್ಪುನೇರಳೆ ವ್ಯವಸಾಯದಲ್ಲಿ ನೈಸರ್ಗಿಕವಾಗಿ ಬಳಕೆಯಲ್ಲಿ ಇರುವಂತ ಒಂದು ಪದ್ಧತಿಗಳು ಅಂದ್ರೆ, ಮೊದಲನೇದಾಗಿ ಒಂದು ಹಸಿರೆಲೆ ಗೊಬ್ಬರಗಳು ಬೆಳೆದು ತೋಟದಲ್ಲೇ ಅದನ್ನ ಅಲ್ಲೇ ಮಲ್ಚಿಂಗ್ ಮಾಡಿ ಫಲವತ್ತತೆ ಹೆಚ್ಚಿಸ್ಕೊಂಡು ಯಾವುದೇ ತರ ಖರ್ಚಿಲ್ಲದೆ ನಾವು ರೇಷ್ಮೆ ವ್ಯವಸಾಯ ಕೈಗೊಳ್ಬಹುದು. ಎರಡನೇದಾಗಿ ಹಿಪ್ಪುನೇರಳೆ ಹುಳು ಸಾಕಾಣಿಕೆಯಿಂದ ಬರುವಂತಹ ತ್ಯಾಜ್ಯ ವಸ್ತುಗಳು ಸಹ ಬಳಸಿಕೊಂಡು ನಾವು ವ್ಯವಸಾಯ ಕೈಗೊಳ್ಬಹುದು. ಇನ್ನ ಮೂರನೇದಾಗಿ ಸಾವಯವ ಗೊಬ್ಬರಗಳಿದೆ ಸರ್. ಯಾಕೆಂದ್ರೆ ಹಿಪ್ಪುನೇರಳೆ ವರ್ಷಕ್ಕೆ ನಾವು 6 ಸಲ ಹಾರ್ವೆಸ್ಟ್ ಮಾಡುತ್ತಾ ಇರೋದ್ರಿಂದ ಭೂಮಿನ ಫಲವತ್ತತೆ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ಸಮ ಪ್ರಮಾಣದಲ್ಲಿ ನಾವು ಸಾವಯವವಾಗಿ ಸಿಗುವಂತ ಗೊಬ್ಬರಗಳನ್ನು ಬಳಸ್ಕೊಂಡು ಹಿಪ್ಪುನೇರಳೆ ವ್ಯವಸಾಯ ಕೈಗೊಳ್ಬಹುದು. ಇನ್ನು ಹುಳು ಸಾಕಾಣಿಕೆಗೆ ಬಂದ್ರೆ ನಮ್ಗೆ ಈ ಸೂರ್ಯನ ಶಾಖ ಬಹಳ ಮುಖ್ಯ. ಯಾಕೆಂದ್ರೆ ಎಲ್ಲಾ ರೋಗಾಣುಗಳು ಸಹ ಸೂರ್ಯನ ಬಿಸಿಲಿಗೆ ಮೈಯೊಡ್ಡೋದ್ರಿಂದ ರೋಗಾಣು ಸತ್ತೋಗ್ತವೆ. ಹಂಗಾಗಿ ಹಿಪ್ಪುನೇರಳೆಯಲ್ಲಿ ಬಳಕೆ ಮಾಡುವಂತ ಸಲಕರಣೆಗಳನ್ನು ನಾವು ಈ ಬಿಸಿಲಿನಲ್ಲಿ ಒಣಗಿಸಿದಾಗ ರೋಗ ತಂತಾನೆ ನಿರ್ಣಾಮ ಆಗುತ್ತೆ, ಸೋಂಕು ನಿವಾರಣೆ ಆದಂಗೆ ಆಗುತ್ತೆ ಸರ್. ಸೊ ಇವು ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಬಹುಮುಖ್ಯವಾಗಿ ದೊರೆಯುವಂತ ಸವಲತ್ತುಗಳು. ಇನ್ನು ಬಹಳ ಅನೇಕ ಸವಲತ್ತುಗಳು ಇದೆ, ಅವುಗಳನ್ನ ಹೇಳ್ಬೋದು. ಇನ್ನು ಮುಖ್ಯವಾಗಿ ತಾವು ಈಗ ಹಿಪ್ಪುನೇರಳೆ ಬೇಸಾಯದಲ್ಲಿ ಮೊದಲಿಗೆ ಮೂರು ತಂತ್ರಜ್ಞಾನಗಳ ಬಗ್ಗೆ ಹೇಳಿದ್ರಿ. ಒಂದು ಈ ಹಸಿರು ಗೊಬ್ಬರದ ಬೆಳೆಗಳನ್ನು ಬೆಳಕೊಂಡು ಹಿಪ್ಪುನೇರಳೆ ತೋಟದ ಫಲವತ್ತತೆಯನ್ನು ಹೆಚ್ಚಿಸುವಂತಹದ್ದು ಅಂತ. ಹೌದು ಸರ್. ಇದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತಾರೆ, ಯಾವ್ಯಾವ ಹಸಿರು ಗೊಬ್ಬರದ ಬೆಳೆಗಳನ್ನ ನಾವು ಹಿಪ್ಪುನೇರಳೆ ತೋಟದಲ್ಲಿ ಬೆಳಕೋಬಹುದು ಅಂತ? ಸರ್, ಇತ್ತೀಚೆಗೆ ಹಿಪ್ಪುನೇರಳೆ ಬೇಸಾಯ ಎಲ್ಲಾ ರೈತರು ಸಹ ಒಂದು ಅಂತರ ಜಾಸ್ತಿ ಕೊಡ್ತಾ ಇದ್ದಾರೆ. ಸಾಲಿನಿಂದ ಸಾಲ್ಗೂ ಅಂತರ ಕೊಡ್ತಾರೆ, ಗಿಡದಿಂದ ಗಿಡಕ್ಕೂ ಸಹ ಅಂತರ ಕೊಡ್ತಾ ಇದ್ದಾರೆ. ಇನ್ನೂ ಕೆಲವು ಈ ನೀರಿಲ್ಲದೆ ಪ್ರದೇಶದಲ್ಲಿ ಮರಗಡ್ಡೆ ಅಂತ ಅದು ಸಹ ಬಹಳಷ್ಟು ಬಳಕೆಗೆ ಬಂದಿದೆ. ಸೊ ಹಾಗಾಗಿ ಇತ್ತೀಚೆಗೆ ನಾವು ಇದನ್ನ ಈ ಹಸಿರೆಲೆ ಗೊಬ್ಬರಗಳನ್ನ ಬೆಳೆಯೋದ್ರಿಂದ ಬಹಳ ಪ್ರಯೋಜನ ಪಡ್ಕೋಬಹುದು ರೈತ. ಉದಾಹರಣೆಗೆ ಮುಂಗಾರು ಹಂಗಾಮಿನಲ್ಲಿ ಮೊದಲನೇ ಮಳೆ ಬಂದಾಗ ತೋಟ ಕಟಾವು ಮಾಡಿದಾಗ ಒಂದ್ಸಲ ಉತ್ಬಿಟ್ಟು ಉರುಳಿ ಚೆಲ್ಲೋದು, ಒಂದ್ಸಲ ಕಡ್ಡಿ ಕಟಾವು ಮಾಡಿದಾಗ ಉರುಳಿ ಚೆಲ್ಬಿಟ್ಟು ರೈತ ತಿರುಗಿ ಸೊಪ್ಪು ಬರುತ್ತೆ, ಸೊಪ್ಪು ಬಂದು ತಿರುಗಿ ಕಟಾವು ಮಾಡೋ ಹೊತ್ತಿಗೆ ಉರುಳಿ ಕರೆಕ್ಟ್ ಆಗಿ ಗ್ರೀನ್ ಮೆನ್ಯೂರ್ ಆಗಿ ನಿಂತಿರ್ತದೆ. ಸೊ ಅದನ್ನ ಹಂಗೆ ಈ ರೋಟೋವೇಟರ್ ಟೆಕ್ನಾಲಜಿ ಬಂದು ಬಹಳ ಹೆಲ್ಪ್ ಆಗ್ತಾ ಇದೆ ರೈತರಿಗೆ. ಈಗ ಸಣ್ಣ ಟ್ರ್ಯಾಕ್ಟರ್, ದೊಡ್ಡ ಟ್ರ್ಯಾಕ್ಟರ್ ಎಲ್ಲಾ ಟ್ರ್ಯಾಕ್ಟರ್ಗಳು ಸಹ ಈ ರೋಟೋವೇಟ್ರಿ ಪಾಸ್ ಮಾಡಿದ್ರೆ ಸಾಕು ಸರ್, ಕಂಪ್ಲೀಟ್ ಆ ಗೊಬ್ಬರ ಅಲ್ಲೇ ಮಲ್ಚಾಗಿ ತೋಟ ಫಲವತ್ತತೆ ಬಹಳ ಚೆನ್ನಾಗಾಗ್ತದೆ. ಸೊ ಉರುಳಿ ಆದ್ಮೇಲೆ ಅಲಸಂದೆನೂ ಉಪಯೋಗಿಸ್ಕೋಬಹುದು. ಅಲಸಂದೆನೂ ಅದೇ ರೀತಿ ಕಟಾವಾದ ಅಲಸಂದೆ ಚೆಲ್ಬಿಟ್ಟು ತೋಟ ಉಳುಮೆ ಮಾಡಿ ತಿರುಗಿ ಪುನಃ ಸೊಪ್ಪು ಬರೋದಕ್ಕೆ ಅಲಸಂದೆ. ಆಮೇಲೆ ಈ ಸೆಣಬು ಉಪಯೋಗಿಸ್ಕೋಬಹುದು, ಸೆಣಬು ಸಹ. ಸೊ ಈ ರೋಟೋವೇಟರ್ ಟೆಕ್ನಾಲಜಿ ಬಂದ್ಮೇಲೆ ಇನ್ಸಿಟು ಗ್ರೀನ್ ಮೆನ್ಯೂರಿಗೆ ಅಂತೀವಿ ಸರ್, ಅಂದ್ರೆ ತೋಟದಲ್ಲೇ ಗೊಬ್ಬರಗಳನ್ನ ಬೆಳೆಸಿ ಅಲ್ಲೇನೆ ನಾವು ಅವುಗಳನ್ನ ಕೊಳಸಿ ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಆಗಿ ಹಿಪ್ಪುನೇರಳೆ ಬೆಳವಣಿಗೆ ಬಹಳ ಸಹಕಾರಿ ಆಗ್ತದೆ. ಈ ರೀತಿ ಹಸಿರೆಲೆ ಗೊಬ್ಬರಗಳನ್ನ ಬಹಳ. ಯಾಕೆಂದ್ರೆ ಬೇರೆ ಕಡೆಯಿಂದ ತಗೊಂಡ್ ಬರೋದಿಕ್ಕೆ ಕಷ್ಟ ಸರ್. ಈ ಬೇರೆ ಕಡೆಯಿಂದ ತಗೊಂಡ್ ಬಂದು ಹಾಕೋದು ಈ ವಂಗೆ ಸೊಪ್ಪು, ಈ ಜಿಲ್ಲಡಿ, ತಂಗಡಿ ಇಂತ ಸೊಪ್ಪುಗಳೆಲ್ಲ ಹಸಿರಲ್ಲೇ ತಂದು ಟ್ರೆಂಚ್ ಮಾಡಿ ಮಲ್ಚ್ ಮಾಡಬಹುದು ಸರ್. ಇದು ಒಂದು ಪದ್ಧತಿ ಇದೆ. ಇದರಿಂದ ಈ ನಾಲ್ಕು ಗ್ರೀನ್ ಮೆನ್ಯೂರ್ಸ್ ಉಪಯೋಗಿಸ್ಕೊಂಡು ಬಳಸೋದ್ರಿಂದ ರೈತನಿಗೆ ಯಾವುದೇ ರೀತಿ ಆರ್ಥಿಕವಾಗಿ ಅವನಿಗೆ ತೊಂದರೆ ಏನಾಗಲಿಲ್ಲ, ತೊಂದರೆ ಏನಾಗಲ್ಲ. ಸಂಪನ್ಮೂಲಗಳನ್ನು ಬಹಳ ಚೆನ್ನಾಗಿ ಬಳಸ್ಕೋಬಹುದು. ಅಂದ್ರೆ ಆ ಸಾಲಗಳ ಮಧ್ಯನಾದ್ರೂ ನಾವು ಕಂದಕದ ರೀತಿ ತೆಗೆದು ಉಳಬೇಕಾಗತ್ತೆ. ಅದು ಸರ್ ಹೇಳ್ತೀನಿ ಸರ್, ಅದು ಮುಂದಿನ ಪಾಯಿಂಟ್ ಬರ್ತದೆ. ಈಗ ಹಿಪ್ಪುನೇರಳೆ ಹುಳು ಸಾಕಾಣಿಕೆನಲ್ಲಿ ತ್ಯಾಜ್ಯ ವಸ್ತುಗಳು ಬಳಕೆ ಬಹಳ ಪ್ರಚಲಿತವಾಗಿ ಈಗ ಮುಂದಿರುವಂತದ್ದು ಸರ್. ಅದಕ್ಕೆ ನಾವು ಒಂದು ತಾಂತ್ರಿಕತೆ ಅಂತ ಪ್ರಚುರಪಡಿಸಿದೀವಿ, ಟ್ರೆಂಚಿಂಗ್ ಮಲ್ಚಿಂಗ್ ಅಂತೀವಿ ಸರ್. ಈ ಸಾಲಗಳ ಮಧ್ಯೆ ಸಾಲ ಅಂಚಲ್ಲಿ ಟ್ರೆಂಚ್ ತೆಗೆಯೋದು ಸರ್. ಒಂದರಿಂದ ಒಂದೂವರೆ ಅಡಿ ಆಳ ತೆಗಿಬೇಕು, ಒಂದೂವರೆ ಅಡಿ ಅಗಲ ತೆಗಿಬೇಕು ಟ್ರೆಂಚು. ಏಕ ಟ್ರೆಂಚ್ ತೆಗೆದು ಹಿಪ್ಪುನೇರಳೆನಲ್ಲಿ ಸಿಗುವಂತ ಈ ನಮ್ಮ ತ್ಯಾಜ್ಯ ವಸ್ತುಗಳು, ಹುಳು ಸಾಕಾಣಿಕೆಯಲ್ಲಿ ಸಿಗುವಂತ ರೇಷ್ಮೆ ಹುಳು ಕಡ್ಡಿ ಇರ್ಬೋದು, ಇಕ್ಕೆ ಇರ್ಬೋದು, ಇಂಥವೆಲ್ಲನೂ ಆ ಟ್ರೆಂಚಲ್ಲಿ ತುಂಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಬಯೋ ಫರ್ಟಿಲೈಸರ್ ಹಾಕ್ಬೇಕು, ಜೈವಿಕ ಗೊಬ್ಬರಗಳನ್ನ ಅಪ್ಲೈ ಮಾಡಿ ಮಣ್ಣು ಮುಚ್ಚಿಬಿಟ್ಟು ಮೇಲೆ ನೀರು ಹಾಯಿಸೋದ್ರಿಂದ ಹಿಪ್ಪುನೇರಳೆ ತೋಟದಲ್ಲಿ ಫಲವತ್ತತೆ ಬಹಳ ದಿನಗಳವರೆಗೂ ಇರ್ತದೆ ಸರ್. ವರ್ಷಕ್ಕೆ ಎರಡು ಸಲ ಈ ಟ್ರೆಂಚಿಂಗ್ ಮಲ್ಚಿಂಗ್ ಮಾಡಿದ್ರೆ ಕರೆಕ್ಟ್ ಆಗಿ ರೈತ ಆ ಯಾವುದೇ ತರ ಗೊಬ್ಬರಗಳ ಬಳಕೆ ಬಹಳ ಕಡಿಮೆ ಮಾಡಬಹುದು, ಕಡಿಮೆ ಮಾಡ್ಕೋಬಹುದು. ರಾಸಾಯನಿಕ ಗೊಬ್ಬರ ಬಳಕೆ ಬಹಳ ಕಡಿಮೆ ಮಾಡ್ಕೋಬಹುದು. ಹಿಪ್ಪುನೇರಳೆಯಲ್ಲಿ ಸಿಗುವಂತ ತ್ಯಾಜ್ಯ ವಸ್ತುಗಳೇ ಒಂದು ಎಕರೆಗೆ ನಮ್ದೊಂದು ಕ್ಯಾಲ್ಕುಲೇಷನ್ ಪ್ರಕಾರ ವರ್ಷಕ್ಕೆ ಸುಮಾರು 6-7 ಟನ್ ಸಾವಯವ ಪದಾರ್ಥ ಸಿಗ್ತದೆ, ಅದನ್ನ ಅಲ್ಲೇ ಕೊಳಸಿದ್ರೆ ಬಹಳ. ಅದಕ್ಕೆ ನಾವು ಟ್ರೆಂಚಿಂಗ್ ಮಲ್ಚಿಂಗ್ ಅಂತ ಇಲಾಖೆಯಿಂದ ಕಾರ್ಯಕ್ರಮ ಹಾಕೊಂಡಿದ್ದೀವಿ, ಎನ್ಕರೇಜ್ ಮಾಡ್ತೀವಿ ಸರ್ ರೈತರಿಗೆ ತೋಟಗಳಿಗೆ. ಅಂದ್ರೆ ಇದು ವರ್ಷಕ್ಕೆ ಒಂದ್ಸರಿ ಮಾಡುವಂತದ್ದ ಇದು ಸರ್? ಮುಂಗಾರಲ್ಲಿ ಸಾಮಾನ್ಯವಾಗಿ ಮುಂಗಾರು ಮಳೆ ಬಂದಾಗ ಮಾಡಿದ್ರೆ ತೇವಾಂಶ ಇರ್ತದೆ, ಆಮೇಲೆ ಮಳೆ ನೀರನ್ನ ಹಿಡಿದಿಟ್ಕೊಳ್ತದೆ. ಮಲ್ಚಿಂಗ್ ಉದ್ದೇಶನೇ ಅದು ಸರ್, ಮಳೆ ನೀರು ಹಿಡಿದಿಟ್ಕೊಳ್ಳೋದು, ತೋಟ ಗಿಡಗಳು ಬೆಳವಣಿಗೆ ಚೆನ್ನಾಗಾಗೋದು, ನೀರಿಂಗದಕ್ಕೂ ಅನುಕೂಲ ಆಗ್ತದೆ. ಅದಕ್ಕೆ ಇದು ಟ್ರೆಂಚಿಂಗ್ ಮಲ್ಚಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ ಜೈವಿಕ ಗೊಬ್ಬರಗಳನ್ನು ಬಳಸ್ಕೋಬಹುದು ಅಂತ ತಾವ್ ಹೇಳಿದ್ರಿ. ಹೌದು ಸರ್. ಯಾವ್ಯಾವ ಜೈವಿಕ ಗೊಬ್ಬರ? ಜೈವಿಕ ಗೊಬ್ಬರಗಳು ಅಂದ್ರೆ ನೋಡಿ ಸರ್, ಸಾರಜನಕ ಫಿಕ್ಸ್ ಮಾಡೋ ಅಂತ ಒಂದು ಗೊಬ್ಬರ ಸರ್, ಅಜಿಟೋಬ್ಯಾಕ್ಟರ್ ಅಂತ ಹೇಳ್ತೀವಿ. ಆಮೇಲೆ ರಂಜಕ ಫಿಕ್ಸ್ ಮಾಡೋ ಅಂತ ಗೊಬ್ಬರ. ಇವು ಈ ಜೈವಿಕ ಗೊಬ್ಬರಗಳನ್ನ ನಾವು ಈ ತಿಪ್ಪೆ ಗೊಬ್ಬರದ ಜೊತೆ ಸೇರಿಸ್ಬಿಟ್ಟು ಮಿಶ್ರಣ ಮಾಡಿಕೊಂಡು ಭೂಮಿಗೆ ಸೇರಿಸ್ಬೇಕು ಸರ್. ವರ್ಷಕ್ಕೆ 2 ಸಲ ಈ ಜೈವಿಕ ಗೊಬ್ಬರಗಳು ಸೇರಿಸಿದ್ರೆ ಭೂಮಿಯ ಫಲವತ್ತತೆ ಇಂಪ್ರೂವ್ ಆಗ್ತದೆ ಸರ್. ಇದ್ರ ಜೊತೆಗೆ ನಮಗೆ ಸಿಗುವಂತ ಈ ವಂಗೆ ಹಿಂಡಿ, ಬೇವಿನ ಹಿಂಡಿ, ಹರಳು ಹಿಂಡಿ ಅಂದ್ರೆ ಆಯಾ ಏರಿಯಾದಲ್ಲಿ ಯಾವ ತರ ಪ್ರಚಲಿತವಾಗಿ ಹಿಂಡಿಗಳು ಸಿಗ್ತಾವ, ಆ ಎಲ್ಲ ಬಳಸ್ಕೊಂಡು ನಾವು ಸಾವಯವ ಪದ್ಧತಿನಲ್ಲೇ ರೇಷ್ಮೆ ಕೃಷಿ ಕೈಗೊಳ್ಬಹುದು ಸರ್. ಅದು ಸಾಧ್ಯ ಅಂತ? ಸಾಧ್ಯ ಇದೆ ಸರ್. ಯಾಕೆಂದ್ರೆ ನಾವು ವರ್ಷಕ್ಕೆ 6 ಬೆಳೆಯಿಂದ ಒಂದು 600 ಕೆಜಿ ಅಷ್ಟು ಸಾರಜನಕ, 300 ಕೆಜಿ ಅಷ್ಟು ರಂಜಕ ಈಚೆ ತೆಗಿತೀವಿ ಸರ್, ಸೊಪ್ಪಿನ ಮುಖಾಂತರ. ಸೊ ನೀವು ಪುನಃ ಭೂಮಿ ಅಷ್ಟೇ ಸೇರಿಸ ಏನೋ ಇನ್ ದ ಫಾರ್ಮ್ ಆಫ್ ಆರ್ಗ್ಯಾನಿಕ್ ಮೆನ್ಯೂರ್, ಸಾವಯವ ಗೊಬ್ಬರಗಳ ಮುಖಾಂತರ ಅಷ್ಟೇ ನ್ಯೂಟ್ರಿಷನ್ ಭೂಮಿಗೆ ಸೇರಿಸಿದ್ರೆ ನಾವು ಫಲವತ್ತತೆ ಕಾಪಾಡಿಕೊಂಡು ಸೊಪ್ಪು ಆರಾಮಾಗಿ ತಗೊಂಡು ಮಾಡಬಹುದು ಸರ್. ಅಂದ್ರೆ ಇದು ಮುಖ್ಯವಾಗಿ ನಾವು ತ್ಯಾಜ್ಯಗಳನ್ನ ಬಳಕೆ ಮಾಡಿಕೊಂಡು ಮಾಡುವಂತದ್ದು ಸರ್. ತ್ಯಾಜ್ಯ ನೈಸರ್ಗಿಕವಾಗಿ ಕೂಡ ಸಾವಯವ ಗೊಬ್ಬರಗಳು ದೊರೆತವೆ ಅವುಗಳನ್ನು ಮಾಡಿಸ್ಕೋಬಹುದು. ಹೌದು ಅವು ಮಾಡಬಹುದು ಸರ್. ಅದೇ ನಾವು ಹೇಳಿ ವಂಗೆ ಹಿಂಡಿ, ಬೇವಿನ ಹಿಂಡಿ, ಆಮೇಲೆ ಎರೆಹುಳು ಗೊಬ್ಬರ ತಯಾರು ಮಾಡ್ಕೊಳ್ಳೋ ರೈತರು ಎರೆಹುಳು ಗೊಬ್ಬರ ಅದನ್ನು ಸಹ ಭೂಮಿಗೆ ಸೇರಿಸಬಹುದು. ಇವೆಲ್ಲ ಒಂದು ಸಾವಯವ ಜಾತಿ ಗುಂಪಿಗೆ ಸೇರಿದಂತ ಗೊಬ್ಬರಗಳು. ಇವ ಜೊತೆಗೆ ನಾವು ಗ್ರೀನ್ ಮೆನ್ಯೂರ್ಸ್ ಅವನು ಆಡ್ ಮಾಡ್ತಾ ಹೋದ್ರೆ ತೋಟದ ಫಲವತ್ತತೆ ಬಹಳ ಚೆನ್ನಾಗಾಗ್ತದೆ. ರಸಗೊಬ್ಬರಗಳು ಕೇಳೋದೇ ಇಲ್ಲ ಬೆಳೆ ಕೇಳೋದೇ ಇಲ್ಲ. ಆಮೇಲೆ ಈ ಸಾವಯವ ಕೃಷಿನಲ್ಲಿ ನೀರು ಇಂಗೋದಿಕ್ಕೆ ಬಹಳ ಸಹಕಾರಿ ಆಗ್ತದೆ ಸರ್. ತೋಟ ಸಡಿಲವಾಗಿರ್ತದೆ ಭೂಮಿ, ಬೇರುಗಳಿಗೆ ಒಳ್ಳೆ ಗಾಳಿ ಸಿಗ್ತದೆ, ತೇವಾಂಶ ಸಿಗ್ತದೆ, ಸೊಪ್ಪು ದಷ್ಟಪುಷ್ಟವಾಗಿ ಬೆಳೀತದೆ. ಆ ಸೊಪ್ಪು ತಿಂದ್ರೆ ಹುಳ ರೋಗಗಳಿಗೆ ತಡೆಯುವಂತ ಶಕ್ತಿನೂ ಪಡ್ಕೊಂಡು ಇಳುವರಿ ಹೆಚ್ಚಾಗಿ ಬರ್ತದೆ ಸರ್. ಇದರಲ್ಲಿ ಏನ್ ತಪ್ಪಿಲ್ಲ ಸರ್. ಈಗ ಮುಖ್ಯವಾಗಿ ಈ ಒಂದು ಹುಳುಗಳ ತ್ಯಾಜ್ಯವನ್ನ ನೇರವಾಗಿ ಬಳಸೋದಕ್ಕಿಂತ ಈ ಎರೆಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಂಡು ಬಳಸೋದು ಒಳ್ಳೇದು ಅಂತ. ಬಹಳ ಒಳ್ಳೇದು ಸರ್, ಇತ್ತೀಚೆಗೆ ಮಾಡ್ಕೋಬಹುದು ಸರ್. ನೋಡಿ ಸರ್, ಈಗ ಶೆಡ್ಡರ್ ಅಂತ ಬಂದಿದ್ದಾವೆ. ಶೆಡ್ಡರ್ ಅಂದ್ರೆ ಕತ್ತರಿಸೋದು, ಹಿಪ್ಪನೇರಳೆಯಲ್ಲಿ ಸಿಗುವಂತ ತ್ಯಾಜ್ಯ ವಸ್ತುಗಳನ್ನ ನಾವು ಟ್ರ್ಯಾಕ್ಟರ್ಗೆ ಮೌಂಟ್ ಮಾಡ್ಕೊಬಹುದು ಅಥವಾ ಡೀಸೆಲ್ ಕರೆಂಟ್ ಮೋಟರ್ಇಂದ ರನ್ ಮಾಡಬಹುದು. ಅಂತ ಶೆಡ್ಡರ್ ಬಳಸ್ಕೊಂಡು ನಾವು ರೈತ ಹುಳು ಸಾಕಾಣಿಕೆ ತ್ಯಾಜ್ಯ ಒಂದ್ ಕಡೆ ಇಟ್ಕೊಂಡು ಅದನ್ನ ಪುಡಿ ಮಾಡಬಹುದು ಸರ್. ಬಹಳಷ್ಟು ನೀಟಾಗಿ ಒಂದ್ ಅರ್ಧ ಇಂಚು ಒಂದ್ ಇಂಚು ಮಾಡುವಂತ ಮಿಷಿನರಿಗಳು ಬಂದಿದ್ದಾವೆ. ಅವುಗಳಿಗೆ ನಾವು ಬೇಗ ಶೀಘ್ರವಾಗಿ ಕಾಂಪೋಸ್ಟ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು ಸರ್. ಅದು ಬಹಳ ಒಳ್ಳೆ ಮೆಥಡ್. ನೇರವಾಗಿ ಉಪಯೋಗಿಸೋದ್ರಿಂದ ಸ್ವಲ್ಪ ರೋಗಾಣುಗಳ ಸಮಸ್ಯೆ ಕಾಣಿಸ್ಕೋಬಹುದು ತೋಟದಲ್ಲಿ. ಹಂಗಾಗಿ ತ್ಯಾಜ್ಯ ವಸ್ತುಗಳನ್ನ ಈ ರೂಪದಲ್ಲಿ ಸಣ್ಣ ಚೂರುಗಳಾಗಿ ಕತ್ತರಿಸಿ ಅದಕ್ಕೆ ಈ ಸಗಣಿ ಗೊಬ್ಬರ ನೀರೆಲ್ಲ ಹಾಕಿ ಕಾಂಪೋಸ್ಟ್ ಮಾಡಿ ಸುಮಾರು 3 ತಿಂಗಳ ಅವಧಿನಲ್ಲೇ ಕಾಂಪೋಸ್ಟ್ ತಯಾರಾಗಿ ಹೋಗ್ತದೆ. ನಾವು ಚೆನ್ನಾಗಿ ಉಪಯೋಗಿಸಬಹುದು ಸರ್. ಜೊತೆಗೆ ಎರೆಗೊಬ್ಬರವನ್ನು ತಯಾರು ಮಾಡಬಹುದು ಸರ್. ಬಳಸ್ಕೊಂಡು ಮಾಡಬಹುದು. ಅಂದ್ರೆ ಅರೆ ಕಳಿತ ಸ್ಥಿತಿಯಲ್ಲಿ ನಾವು ಎರೆಹುಳು ಬಿಡಬೇಕಾಗ್ತದೆ. ಮೊದಲಿಗೆ 1 ತಿಂಗಳು ಅದನ್ನ ಕಳಿಸಿ. ಹೌದೌದು ಸರ್, ಕಳಿಸಿ ಅದು ಶಾಖ ಎಲ್ಲ ಕಡಿಮೆ ಆದ್ಮೇಲೆ. ಹೌದೌದು, ಬಿಡಬೇಕಾಗ್ತದೆ. ಆಮೇಲೆ ಈ ಹಿಪ್ಪನೇರಳಿನಲ್ಲಿ ದೊರೆಯುವಂತ ತ್ಯಾಜ್ಯ ಮುಖ್ಯವಾಗಿ ಅಂದ್ರೆ ಹಿಪ್ಪನೇರಳೆ ಇಕ್ಕೆ ಸರ್, ಇಕ್ಕೆ ಇದೆಯಲ್ಲ ಹುಳುಗಳ ಇಕ್ಕೆ, ಹುಳುಗಳ ಇಕ್ಕೆ ಇದು ಬಹಳ ಫರ್ಟಿಲಿಟಿ ಇದೆ ಸರ್. ಸಾಕಷ್ಟು ಫಲವತ್ತತೆ ಇದೆ. ಆ ಕಡ್ಡಿ ಪುಡಿ ಮಾಡಿ ಅದ್ರ ಜೊತೆ ಇಕ್ಕೆ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಜಾಗದಲ್ಲಿ ಕೊಳಸಿದ್ರೆ ಬೇಗ ಸಾವಯವ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಅದನ್ನ ಭೂಮಿಗೆ ಅಪ್ಲೈ ಮಾಡಿದ್ರೆ ಬೇಗ ರಿಸಲ್ಟ್ ನಾವು ಕಾಣಬಹುದು ಸರ್. ಇದು ಬಹಳ ಒಂದು ಮುಖ್ಯವಾದ ತಂತ್ರಜ್ಞಾನ ಅಂತ ಹೇಳಬಹುದು. ಹೌದು ಸರ್, ಪರಿಸರ ಸ್ನೇಹಿ ತಂತ್ರಜ್ಞಾನ, ಸಾವಯವ ಉತ್ಪಾದನೆ ಮಾಡ್ಕೊಳ್ಳೋದು, ಎರೆ ಗೊಬ್ಬರದ ಉತ್ಪಾದನೆ ಮಾಡೋದು. ಇವತ್ತು ನಮ್ಮ ರೈತ ಬಾಂಧವರು ಈ ಜೀವಾಮೃತ ಬೀಜಾಮೃತ ಇಂಥವೆಲ್ಲ ಹೇಳ್ತಾ ಇದಾರೆ, ಅವುಗಳನ್ನು ಕೊಡಬಹುದು ಸರ್. ಜೀವಾಮೃತನು ಕೊಡಬಹುದು ತೋಟಕ್ಕೆ. ಕೆಲವರು ಈ ಜೀವಸಾರ ಘಟಕ ಬಯೋಡೈಜೆಸ್ಟರ್ ಬಾರಿ ಜನ ಮಾಡ್ಕೊಂಡಿದ್ದಾರೆ ಸರ್. ನಾವು ರೈತರಿಗೆ ಎನ್ಕರೇಜ್ ಮಾಡ್ತೀವಿ, ಒಂದು ತೊಟ್ಟಿನಲ್ಲಿ ಮೇಲ್ಭಾಗದಲ್ಲಿ ಒಂದು ತೊಟ್ಟಿನಲ್ಲಿ ಸಾವಯವ ವಸ್ತುಗಳನ್ನೆಲ್ಲ ಹಾಕಿ ಕೊಳಸಿ ಆ ಬರುವಂತ ಡೈಜೆಸ್ಟರ್ ಅಲ್ಲಿ ಬರುವಂತ ನೀರನ್ನ ರಸಸಾರವನ್ನ ಡ್ರಿಪ್ ಮುಖಾಂತರ ಆಯಿಸಬಹುದು. ನಾವು ಡ್ರಿಪ್ ಮುಖಾಂತರನೇ ಮುಖ್ಯವಾಗಿ ಆಯಿಸಿದ್ರೆ ಭೂಮಿಗೆ ನೇರವಾಗಿ ಸೇರುತ್ತೆ ಸರ್. ಇದು ಸುಮಾರು ಜನ ರೈತರಿಗೆ ಬಯೋಡೈಜೆಸ್ಟರ್ ಮಾಡ್ತಾ ಇದ್ದಾರೆ ಸರ್. ಇದು ಬಹಳ ಒಳ್ಳೇದೇ, ಒಳ್ಳೇದು ಸರ್, ಒಳ್ಳೇದು. ಇನ್ನ ಈ ಸೂರ್ಯನ ಶಾಖ ಅಂತ ತಾವು ಹೇಳಿದ್ರೆ, ಹೌದು ಸರ್, ಇದನ್ನ ನಾವು ರೇಷ್ಮೆ ಕೃಷಿಯಲ್ಲಿ ಹೇಗೆ ಬಳಸ್ಕೋಬಹುದು ಸರ್? ಈ ಸೂರ್ಯನ ಶಾಖ ಬಹಳ ಇಂಪಾರ್ಟೆಂಟ್ ಇದೆ ಸರ್. ಹಿಪ್ಪನೇರಳೆಗೆ ಅದರಲ್ಲಿ ಫೋಟೋಸಿಂಥಿಸಿಸ್ ಆಗಿ ಆಹಾರ ತಯಾರಾಗಬೇಕಾದ್ರೆ ಸೂರ್ಯನ ಶಾಖ ಬಹಳಷ್ಟು ಒಳ್ಳೆ ಬೇಕೇ ಬೇಕು. ಈ ಎಲೆಗಳು ಬಹಳ ಪೌಷ್ಟಿಕತೆ ಬಿಸಿಲು ಬೀಳ್ಬೇಕು ಸರ್. ಅದು ಫೋಟೋಸಿಂಥಿಸಿಸ್ ಆದ್ರೇನೆ ಎಲೆನಲ್ಲಿ ಆಹಾರಾಂಶ ಶೇಖರಣೆ. ಈ ವಿಕ್ಟ್ರಿ ತಳಿಯ ಎಲೆಗಳು ನೋಡ್ರೆ ಬಹಳ ಅಗಲ ಇರ್ತವೆ, ಬಹಳ ಅಗಲ ಇರ್ತದೆ ಸರ್. ಅದಕ್ಕೆ ನಾವು ಅಂತ ತಳಿಗಳನ್ನೆಲ್ಲ ಸ್ವಲ್ಪ ಅಂತರ ಕೊಟ್ಟು ನಾಟಿ ಮಾಡಿ ಅಂತ ಇತ್ತೀಚೆಗೆ ಅಂತರ ಪದ್ಧತಿ ಬಂದಿರೋದು ಸರ್. ಸೊ ಅಲ್ಲಿ ಸನ್ಲೈಟ್ ಬಹಳ ಪ್ರಾಮುಖ್ಯತೆ ಇದೆ ಸರ್, ಭೂಮಿಗೆ ಬೀಳುತ್ತೆ, ಸೊಪ್ಪು ಮೇಲೆ ಬೇಕಾದಷ್ಟು ಬೀಳುತ್ತೆ ಸರ್. ಇನ್ನು ಮುಖ್ಯವಾಗಿ ನಮ್ಮ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಸೂರ್ಯನ ಶಾಖ ಬಹಳ ಪಾತ್ರ ವಹಿಸುತ್ತದೆ ಸರ್. ಹೇಗೆ ಅಂತೀರಿ? ಹೇಗೆ ಅಂದ್ರೆ ಸರ್, ಈ ಹುಳು ಸಾಕಾಣಿಕೆಗೆ ಬಳಸುವಂತ ಸಲಕರಣೆಗಳು ಈ ಚಾಕಿ ಟ್ರೇಸ್ ಇರ್ಬೋದು, ಬೆಡ್ ಕ್ಲೀನಿಂಗ್ ನೆಟ್ಸ್, ಮತ್ತೆ ಈ ಕಟಾವು ಮಾಡೋ ಯಂತ್ರಗಳು ಇವೆಲ್ಲಾನು ಹುಳು ಸಾಕಾಣಿಕೆ ಮನೆಯಿಂದ ಸೂರ್ಯನ ಶಾಖಕ್ಕೊಂದು 3-4 ಅವರ್ ಎಕ್ಸ್ಪೋಸ್ ಮಾಡಿದ್ರೆ ನಾವು ಬಹಳ ರಶ್ಮಿ ಸೂರ್ಯ ರಶ್ಮಿಗೆ ಸಿಕ್ಕಿದ್ರೆ ರೋಗಾಣು ಎಲ್ಲ ನಿರ್ಮೂಲನೆ ಆಗ್ತದೆ ಸರ್. ಅದು ಸನ್ಲೈಟ್ಗೆ ಬಹಳ. ಆಮೇಲೆ ಹಿಪ್ಪನೇರಳೆನಲ್ಲಿ ನಾವು ಈ ಗೋಣಿ ತಾಟು ಇಂಥವೆಲ್ಲ ಉಪಯೋಗಿಸ್ತೀವಿ ಸರ್, ಸೊಪ್ಪು ಮೇಲೆ ಒದಿಸೋದಿಕ್ಕೆ, ತೇವಾಂಶ ಕಾಪಾಡೋಕೆ. ಅವೆಲ್ಲ ಒಣಗಿಸಿ ನಾವು ಸೋಂಕು ನಿವಾರಣೆ ಮಾಡಬೇಕಾಗ್ತದೆ. ಹಂಗಾಗಿ ಸೂರ್ಯನ ಶಾಖ ಬಹಳ ಇಂಪಾರ್ಟೆಂಟ್ ಇದೆ ಸರ್. ಇದರಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ಗೆ ಹೋದ್ರೆ ಚಾನ್ಸಸ್ ಇದೆ ಸರ್. ಸೂರ್ಯನ ಶಾಖ ಬಳಸ್ಕೊಂಡು ಹುಳು ಸಾಕಾಣಿಕೆ ಮನೆಯಲ್ಲಿ ಉಷ್ಣಾಂಶ ಹೆಚ್ಚು ಮಾಡೋದಿಕ್ಕೆ ಒಂದು ತಾಂತ್ರಿಕತೆ ಬಂದ್ರೆ ರೈತರಿಗೆ ನಿಜಕ್ಕೂ ಅದು ಒಂದು ಪರಿಸರ ಸ್ನೇಹಿ ಸರ್. ನೈಸರ್ಗಿಕ ಅವರಿಗೆ ಬೆಳಕನ್ನು ಕೂಡ ಉತ್ಪಾದನೆ ಮಾಡ್ಕೋಬಹುದು. ಬೆಳಕಿಗೆ ಈಗ ನಾವು ರೈತರು ಹುಳು ಸಾಕಾಣಿಕೆ ಮನೆಗಳಿಗೆ ಸೋಲಾರ್ ಲ್ಯಾಂಪ್ಸ್ ಅಳವಡಿಸುವಂತ ಒಂದು ಪದ್ಧತಿ ಮಾಡಿದೀವಿ ಸರ್. ಅದು ಸೂರ್ಯ ಶಾಖದಿಂದನೇ ರೈತನಿಗೆ ಹುಳು ಸಾಕಾಣಿಕೆ ಮನೆಯಲ್ಲಿ ಕರೆಂಟ್ ಮೇಲೆ ಡಿಪೆಂಡ್ ಆಗ್ದಿ, ಪವರ್ ಮೇಲೆ ಡಿಪೆಂಡ್ ಆಗ್ದಿರಾ, ಸೋಲಾರ್ ಪವರ್ ಅಲ್ಲೇ ಲೈಟು ಎಲ್ಲ ಬರುವಂತ ಒಂದು ವ್ಯವಸ್ಥೆನೂ ಮಾಡಿಕೊಟ್ಟಿದೀವಿ. ಸುಮಾರು ರೈತರು ಅದನ್ನ ಅಳವಡಿಸ್ಕೊಂಡಿದ್ದಾರೆ. ಅಂದ್ರೆ ತಾವು ತಿಳಿಸಿದಾಗೆ ಬೆಳಕಿಗೂ ಬಳಸ್ಕೋಬಹುದು, ಬೆಳಕಿಗೂ ಬಳಸ್ಕೋ, ಉಷ್ಣಾಂಶದ ನಿರ್ವಹಣೆಗೂ ಬಳಸ್ಕೋಬಹುದು. ವಿದ್ಯುತ್ ಮೇಲಿನ ಅವಲಂಬನೆ ಕಡಿಮೆ ಮಾಡಬೇಕು ಅಂದ್ರೆ ಇದಕ್ಕೆಲ್ಲ ಸಾಕಷ್ಟು ಸಹಾಯಧನಗಳು ಕೂಡ ಸಿಗ್ತಾ ಇರ್ಬೋದಲ್ವೇ? ಸಿಗ್ತಾ ಇದೆ ಸರ್, ಈ ಸೋಲಾರ್ ಘಟಕಕ್ಕೆ ಸಹಾಯಧನ ಇದೆ ಸರ್. 25,000 ಘಟಕ ಹಾಕೊಂಡ್ರೆ ರೈತ ಅವನಿಗೆ 18,750 ರೂಪಾಯಿ ಸಬ್ಸಿಡಿ ಇಲಾಖೆಯಿಂದ ಕೊಡ್ತೀವಿ ಸರ್. ಅಷ್ಟೊಂದು ಹಾಕೊಂಡ್ರೆ ಅವನು ದೊಡ್ಡ ಹುಳು ಸಾಕಾಣಿಕೆ ಮನೆಗೆಲ್ಲ ಲೈಟಿಂಗ್ ಮಾಡ್ಕೊಳ್ಬಹುದು, ಅದು ತೊಂದರೆನೆ ಇಲ್ಲ. ಸಹಾಯಧನ ಇದೆ ಸರ್, ಈ ಟ್ರೆಂಚಿಂಗ್ ಮಲ್ಚಿಂಗು ನಮ್ಮ ಇಲಾಖೆಯಿಂದ ಸಹಾಯಧನ ಇದೆ ಸರ್. 1 ಎಕರೆಗೆ ಘಟಕ ವೆಚ್ಚ 30,000 ರೂಪಾಯಿ ಇದೆ. ಅದರಲ್ಲಿ ಟ್ರೆಂಚಿಂಗ್ ಮಲ್ಚಿಂಗ್ 1 ಎಕರೆ ಪ್ರದೇಶದಲ್ಲಿ ರೈತ ಮಾಡ್ತಾನೆ ಅಂದ್ರೆ ಅವನಿಗೆ 15,000 ಸಬ್ಸಿಡಿ ಕೊಡುವಂತ ಒಂದು ಇದು ಇದೆ ಸರ್, ಸೌಲಭ್ಯ ಇದೆ. ಮತ್ತೆ ಈ ಗೂಡಿನ ಉತ್ಪಾದನೆ ಆದ್ಮೇಲೆ ನಾವು ಗೂಡಿನ ನಂತರದ ಒಂದು ತಂತ್ರಜ್ಞಾನ ಮಾಡ್ಕೊಳ್ತೀವಲ್ಲ, ಅದರಲ್ಲೂ ಸೋಲಾರ್ ತಂತ್ರಜ್ಞಾನವನ್ನು ಬಳಸ್ಕೋಬಹುದು ಬಹಳಷ್ಟು ಸರ್. ಅಲ್ಲಿಂತೂ ಬಿಸಿನೀರ್ ಬೇಕಲ್ಲ ಗೂಡು ಬಿಚ್ಚೋದಿಕ್ಕೆ, ಸೋಲಾರ್ ಪವರ್ ಇಂದನೇ ಬಿಸಿನೀರು ಅವರು ಕಾಯಿಸಿಕೊಂಡು ಬಿಸಿನೀರಲ್ಲಿ ಗೂಡು ಬಿಚ್ಚೋದಿಕ್ಕೆ ಬಹಳಷ್ಟು ವ್ಯವಸ್ಥೆ ಇದೆ ಸರ್. ಅಲ್ಲಿ ಸುಮಾರು ಜನ ಸೋಲಾರ್ ಹೀಟರ್ಸ್ ಬಳಸ್ಕೊಳ್ತಾ ಇದ್ದಾರೆ ಸರ್. ಸೋಲಾರ್ ಬಾಯ್ಲರ್ಸ್ ಇದೆ, ಸೋಲಾರ್ ಹೀಟರ್ಸ್ ಇದೆ, ಸನ್ಲೈಟ್ ನಲ್ಲಿ ರೀಲಿಂಗ್ ಟೆಕ್ನಾಲಜಿನಲ್ಲಿ ಬಹಳ ಚೆನ್ನಾಗಿ ಉಪಯೋಗಿಸ್ಕೋಬಹುದು ಸರ್. ಬಳಸ್ಕೊಳ್ತಾ ಇದ್ದಾರೆ ಸರ್, ಬಳಸ್ಕೊಳ್ತಾ ಇದ್ದಾರೆ. ಅಲ್ಲೂ ಕೂಡ ಸಹಾಯಧನ ಏನಾದ್ರೂ ಇದೆ ಸರ್? ಇದೆ, ಒಂದು ಯೂನಿಟ್ ಗೆ ಇಷ್ಟು ಅಂತ ಇದೆ ಸರ್. ರೀಲಿಂಗ್ ಅಲ್ಲೂ ಕೊಡ್ತೀವಿ ಸರ್. ಹೌದು ಸರ್, ರೇಷ್ಮೆ ಗೂಡಿನ ಒಂದು ನೂಲು ಬಿಚ್ಚಾಣಿಕೆಯಲ್ಲೂ ಕೂಡ ಇದೆ ಸಹಾಯಧನ ಇದೆ. ರೀಲರ್ಸ್ ಸೌಲಭ್ಯನ ಬಳಸ್ಕೊಳ್ತಾ ಇದ್ದಾರೆ. ಮತ್ತೆ ತಾವು ಮರಗಡ್ಡಿ ವಿಧಾನ ಅಂತ ಹೇಳಿದ್ರಿ, ಅಲ್ಲಿ ಏನು ತಂತ್ರಜ್ಞಾನಗಳನ್ನ ಅಳವಡಿಸ್ಕೋಬಹುದು ಅಂತ ಪರಿಸರ ಸ್ನೇಹಿತ? ಅಲ್ಲಿ ಬಹಳ ಚೆನ್ನಾಗಿ ಇನ್ನು ಚೆನ್ನಾಗಿ ಉಪಯೋಗಿಸ್ಕೋಬಹುದು ಸರ್ ಇವೆಲ್ಲಾ ತಾಂತ್ರಿಕತೆಗಳನ್ನ. ಈಗ ಮರಗಡ್ಡಿ ಅಂದ್ರೆ ಸುಮಾರು 9x9 10x10 ಈ ತರ ನಾಟಿ ಮಾಡ್ತಾರೆ ಸರ್. ಒಂದು ಗುಂಡಿ ಹೊಡಿತಾರೆ, ಜೆಸಿಬಿನೋ ಅಥವಾ ಮ್ಯಾನ್ಯುಯಲ್ ಆಗೋನೋ 2x2 ಒಂದು ಗುಂಡಿ ಹೊಡೆದು ಗುಂಡಿ ತುಂಬಾ ತ್ಯಾಜ್ಯ ವಸ್ತುಗಳನ್ನ ತುಂಬಿಟ್ಟು ಅದ್ರ ಮೇಲೆ ಸಸಿ ನಾಟಿ ಮಾಡ್ತಾರೆ ಸರ್. ಸೊ ಅದು ಸಸಿ ನಾಟಿ ಮಾಡಿ ಒಂದು ಗಿಡದಿಂದ ಗಿಡಕ್ಕೆ ಬಹಳ ದೂರ ಇರ್ತದೆ. ಆ ಮಧ್ಯ ಜಾಗದಲ್ಲಿ ನಾವು ಹೇಳಿಲ್ವಾ, ಈ ಗ್ರೀನ್ ಮೆನ್ಯೂರ್ಸ್ ಎಲ್ಲ ಬೆಳೆದು ಅವುಗಳನ್ನೆಲ್ಲ ಹಸಿರೆಲೆ ಗೊಬ್ಬರ ಕಿತ್ತ ಗಿಡದ ಗುಂಡಿಗೆ ಹಾಕಿ ಮಣ್ಣು ಮುಚ್ಚಿದ್ರೆ ಅದಕ್ಕೆ ಯಾವುದೇ ರೀತಿ ಬೇರೆ ಗೊಬ್ಬರನೇ ಬೇಕಿರಲ್ಲ ಸರ್. ಅದನ್ನೇ ಉಪಯೋಗಿಸ್ಕೊಂಡು ನಾವು ವ್ಯವಸಾಯ ಮಾಡಬಹುದು ಸರ್. ಅಲ್ಲಿ ಮರಗಡ್ಡಿನಲ್ಲಿ ಬಹಳ ಅನುಕೂಲ ಇದೆ ಸರ್, ನೀರು ಅದರ ಅಪೇಕ್ಷಿತ ಕಡಿಮೆ ಇದೆ, ಕಡಿಮೆ ನೀರು ಬಳಸ್ಕೊಂಡು ಮರಗಡ್ಡಿ ವ್ಯವಸಾಯ ಮಾಡಬಹುದು ಸರ್. ಅಂದ್ರೆ ಅಂತರ ಜಾಸ್ತಿ ಕೊಡಬೇಕು. 10 ಅಡಿವರೆಗೂ ಕೊಡ್ತಾರೆ. ಅಲ್ಲಿ ಈ ಟ್ರೈನಿಂಗ್ ಮೆಥಡ್ ಅಂತ ಅಂದ್ರೆ ಗಿಡ ಕಟಾವ್ ಮಾಡೋ ಮೆಥಡ್ ಚೆನ್ನಾಗಿರ್ಬೇಕು ಸರ್. ಅದು ಬಹಳ ಮುಖ್ಯ. ಆಕಾರ ಕೊಡೋದು ಹೇಗೆ ಅಂತೀರ? ಅದು ಸುಮಾರು ಮೊದಲನೇ ಕಟಾವ್ 3 ಅಡಿಗೆ ಮಾಡಿದ್ರೆ ಅರ್ಧ ಅಡಿ ಬಿಟ್ಕೊಂಡು ನಾವು 4 ಸ್ಟೆಪ್ ಅಲ್ಲಿ 4 ಅಡಿ 4.5 ಅಡಿ ಮಟ್ಟಕ್ಕೆ ಗಿಡನ ಹೈಟ್ ತಗೊಂಬೇಕು ಸರ್. ರೆಂಬೆಗಳು ಜಾಸ್ತಿ ಮಾಡ್ಕೊಳ್ಬೇಕು, ರೆಂಬೆ ಜಾಸ್ತಿ ಬರ್ಬೇಕಲ್ಲಿ. ಯಾಕೆಂದ್ರೆ 10 ಅಡಿಗೆ 10 ಅಡಿ ಒಂದು ಗಿಡ ಅಂದ್ಮೇಲೆ ಒಂದು ಗಿಡಕ್ಕೆ ಸುಮಾರು ಒಂದು 20-25 ಕೆಜಿ ಸೊಪ್ಪು ಬರುವಂಗೆ 2ನೇ ವರ್ಷದಿಂದ ಆಚೆಗೆ ಆ ಟ್ರೈನಿಂಗ್ ಮೆಥಡ್ ಮಾಡಿಕೊಂಡು ಅದಕ್ಕೆಲ್ಲ ನಾವು ತಿಳುವಳಿಕೆ ಕೊಟ್ಟಿದ್ದೀವಿ ಸರ್. ಬುಕ್ಸ್ ಕೊಟ್ಟಿದ್ದೀವಿ, ಡಯಾಗ್ರಾಮ್ ಮುಖಾಂತರ ತೋರಿಸಿದ್ದೀವಿ ಹೆಂಗೆ ಕಟಾವ್ ಮಾಡಬೇಕು ಅಂತ. ಮರಗಡ್ಡಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಅಭಿವೃದ್ಧಿ. ಅಲ್ಲೂ ಕೂಡ ರೆಂಬೆಗಳನ್ನೇ ಬಳಸ್ಕೊಂಡು ಸಾಕಣೆ? ಹೌದು ಸರ್, ಅಲ್ಲೂ ರೆಂಬೆನೇ ಬಳಸ್ಕೊಂಡೆ. ಈ ಶೂಟ್ ರೇರಿಂಗ್ ಸರ್, ಈಗ ಯಾರು ತಟ್ಟೆನಲ್ಲಿ ರೇರಿಂಗ್ ಇಲ್ಲ, ಎಲ್ಲ ಶೂಟ್ ರೇರಿಂಗ್ ಅಲ್ಲೇ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಒಂದು ಮೆಥಡ್ ಅಂದ್ಮೇಲೆ ಒಂದು ಡಿಸ್ಅಡ್ವಾಂಟೇಜ್ ಇರ್ತದೆ, ಸ್ವಲ್ಪ ಮೆಚೂರ್ ಜಾಸ್ತಿ ಆಗ್ತದೆ ಸರ್, ಅಂದ್ರೆ ಬಲಿಯುತ್ತೆ ಬೇಗ. ಅದು ದೊಡ್ಡಹುಳುಗಳು ಬಹಳ ಚೆನ್ನಾಗಿರ್ತದೆ ಸರ್, ಚೆನ್ನಾಗಿರ್ತದೆ. ಸಣ್ಣ ಹುಳುಗೆ 1-3 ಜ್ವರದವರೆಗೂ ಸ್ವಲ್ಪ ನೀರಿನಂಶ ಜಾಸ್ತಿ ಇರಬೇಕು ಸರ್. ಯೂಶಲಿ ಮರಗಡ್ಡಿ ಸೊಪ್ಪು ಅಂದ್ರೆ ಸ್ವಲ್ಪ ರಫ್ ಒರಟು ಬಂದೇ ಬರುತ್ತೆ, ದೊಡ್ಡ ಹುಳು ಸಾಕಾಣಿಕೆಗೆ ಬಹಳ ಚೆನ್ನಾಗಿರ್ತದೆ. ಯಾಕಂದ್ರೆ ಈಗ ಇವರೆಲ್ಲ ಹುಳುಗಳನ್ನ ಚಾಕಿ ಸಾಕಾಣಿಕೆ ಕೇಂದ್ರದಿಂದಲೇ ತರ್ತಾರೆ. ಅವರು 2ನೇ ಜ್ವರ ಹೆಪ್ಸಿ ಕೊಡ್ತಾರೆ, ಎಬ್ಬರಿಸ್ಕೊಡ್ತಾರೆ. ರೀಲಿಂಗ್ 3ನೇ ಜ್ವರಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು. ಮೇಲೆ ಕಟ್ ಮಾಡ್ಕೊಂಡು ಮೇಲೆ ತುದಿ 1 ಅಡಿ ಸೊಪ್ಪು ಕಟ್ ಮಾಡಿಕೊಂಡು 3ನೇ ಜ್ವರ ಎಬ್ಬರಿಸಿ ನಂತರ ಬುಡ ಉಪಯೋಗಿಸ್ಕೊಂಡು ಸರ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಏನ್ ತೊಂದರೆ ಏನಿಲ್ಲ. ರೈತ ಪ್ರತಿಯೊಬ್ಬ ರೈತನ ಒಬ್ಬೊಬ್ಬ ವಿಜ್ಞಾನಿ ತರ ಅವನು ಬೇಗ ಅಡಾಪ್ಟ್ ಮಾಡ್ಕೊಂತಾನೆ, ಅವನವನ್ಗೆ ಏನೇನ್ ಟೆಕ್ನಾಲಜಿ ಬೇಕೋ ಅದನ್ನ ಡೆವಲಪ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಲ್ಲೂ ಕೂಡ ಈ ಟ್ರೆಂಚಿಂಗ್ ಅಂಡ್ ಮಲ್ಚಿಂಗ್ ವಿಧಾನ 100% ಮಾಡಬಹುದು ಸರ್. ಅಲ್ಲಿ ಇನ್ನೂ ಚೆನ್ನಾಗಿ ಮಾಡಬಹುದು ಟ್ರೆಂಚಿಂಗ್ ಮಲ್ಚಿಂಗ್. ಟ್ರೆಂಚಿಂಗ್ ಮಲ್ಚಿಂಗ್ ಬಹಳ ಚೆನ್ನಾಗೇ ಟ್ರಿಮಲ್ ಬರಿನಲ್ಲಿ ಮಾಡಬಹುದು ಸರ್. ಅಂದ್ರೆ ಅಲ್ಲಿ 2 ಕಂದಕ ತಕ್ಕೋಬಹುದು 10 ಅಡಿ ಅಗಲ ಇರೋದ್ರಿಂದ? ಇಲ್ಲ ಸರ್, ಪ್ರತಿಯೊಂದು ಗಿಡದಲ್ಲೂ ತಗೊಳ್ಳೋದು ಒಳ್ಳೆ ಸರ್. ಯಾಕೆಂದ್ರೆ ಬೇರುಗಳು 3 ತರ ಗಿಡಕ್ಕೆ ಬೇರ್ ಇರ್ತದೆ. ಒಂದು ಸಪೋರ್ಟಿಂಗ್ ರೂಟ್ಸ್, ಇನ್ನೊಂದು ತಾಯಿ ಬೇರು ಅಂತೀವಿ, ಸೈಡ್ ಈ ಸ್ಪ್ರೆಡಿಂಗ್ ಬರ್ತವೆ. ಗಿಡದ ಅಂತರನೇ ಇರಬೇಕು ಸರ್, 1.5 ಅಡಿ ಈ ಫೀಡಿಂಗ್ ರೂಟ್ಸ್ ಅಂತೀವಿ, ಅಂದ್ರೆ ನ್ಯೂಟ್ರಿಷನ್ ನೀರು ತಗೊಳ್ಳೋ ಅಂತ ಒಂದು ಇದು. ಪ್ರತಿ ಸಾಲಗೂ ಮಾಡಲೇಬೇಕು. ಪ್ರತಿ ಸಾಲಗೂ ಮಾಡಲೇಬೇಕು ಸರ್. ಹತ್ತಿರದಲ್ಲೇ ಎರಡು ಸಾಲಗಳ ಮಧ್ಯೆ ಮಾಡೋದು 5 feet ಮ್ಯಾಕ್ಸಿಮಮ್ ಸರ್. 5 feet ಅಂತರ ಇದ್ರೆ ಒಂದ್ ಸಾಲ ಮಧ್ಯದಲ್ಲಿ ಮಾಡಬಹುದು. 5 feet ಮೇಲ್ ಬಿಟ್ಟು ಆದ್ರೆ ಪ್ರತಿ ಇಂಡಿವಿಜುವಲ್ ಸಾಲ್ಗೂ ಸಹ ನಾವು ಟ್ರೆಂಚಿಂಗ್ ಮಲ್ಚಿಂಗ್ ಮಾಡೋದು ಒಳ್ಳೆಯದು. ಅಲ್ಲಿ ಮಾಡೋದಾದ್ರೆ ಪ್ರತಿ ಸಾಲ್ಗೂ ಮಾಡಬೇಕಾಗ್ತದೆ. ಇದೇ ವಿಧಾನನೇ ಅನುಸರಿಸಿಕೊಂಡು ಮತ್ತೆ ಅಲ್ಲಿ 10 feet ಇರೋದ್ರಿಂದ ಈ ಹಸಿರು ಗೊಬ್ಬರದ ಬೆಳೆಗಳನ್ನ ಇನ್ನೂ ಚೆನ್ನಾಗಿ ಬೆಳ್ಕೋಬಹುದು. ಹಸಿರು ಗೊಬ್ಬರನು ಬೆಳ್ಕೋಬಹುದು ಸರ್. ರೈತ ಬೇರೆ ಬೆಳೆ ಅವ್ನ ಮನೆಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ಬೆಳೆನು ಬೆಳ್ಕೋಬಹುದು ಸರ್. ಎಲ್ಲಾ ತರ ಟ್ರೈ ಮಾಡಿದಾರೆ ಸರ್. ಇವನ್ ರಾಗಿನೂ ಬೆಳ್ಕೊಂಡಿದ್ದಾರೆ ಎಷ್ಟೋ ಜನ ರೈತರು. ಮಳೆಗಾಲದಲ್ಲಿ ರಾಗಿನೂ ಬೆಳ್ಕೊಂಡಿದ್ದಾರೆ. ಆಮೇಲೆ ಈ ಲೆಗುಮ್ನಸ್ ಕ್ರಾಪ್ಸ್ ಕಡಲೆ ಅವರೆ ಕಡಲೆಕಾಯಿ ಅವರೆಕಾಯಿ ಇಂಥವೆಲ್ಲ ಬೆಳ್ಕೋಬಹುದು ಸರ್. ಏನ್ ತೊಂದ್ರೆ ಅಂದ್ರೆ ಅವು ಬರ್ತಾ ಬರ್ತಾ ಅವು ದೊಡ್ಡ ಮರಗಳಾಗ್ತವೆ. ಅವು ದೊಡ್ಡ ಮರಗಳಾಗ್ತವೆ ಸರ್. ಚೆನ್ನಾಗಿ ಸ್ಪ್ರೆಡ್ ಆಗ್ಬಿಡ್ತವೆ. ಮರ ಅಲ್ಲ ಸರ್, ಹಿಪ್ಪನೇರಳೆ ಮರದ ಜಾತಿಗೆ ಸೇರಿರೋದು. ನಾವು ನಮ್ಮ ಅನುಕೂಲಕ್ಕೋಸ್ಕರ ಅದನ್ನ ಗಿಡ ಮಾಡ್ಕೊಂಡಿದೀವಿ ಅಷ್ಟೇ. ಅದು ನೈಸರ್ಗಿಕವಾಗಿ ಮರವಾಗಿ ಬೆಳೆಯುವಂತ ಒಂದು ಸಸಿ. ಅಂದ್ರೆ ಅದು ಮರವಾಗಿ ಬೆಳೆದಾಗ ನೇರವಾಗಿ ಅದು ಪರಿಸರಕ್ಕೆ ಒಳ್ಳೇದೇನೆ? ಅದು ಒಳ್ಳೇದೇ ಸರ್, ಒಳ್ಳೇ ಮರಗಳನ್ನ ಬೆಳೆಸ್ದಂಗ. ಹೌದು ಸರ್. ಮರ ಈಗ ರೋಡ್ ಸೈಡ್ ಟ್ರೀಸ್ ಇರ್ತವೆ, ನಾವು ನೋಡ್ತೀವಿ ಎವರ್ ಗ್ರೀನ್ ಇರ್ತಾವ. ಅವಕ್ಕೆ ಯಾರು ನೀರ್ ಇಡ್ತಾರೆ ವರ್ಷ ಎಲ್ಲಾನು. ಸೊ ಹಂಗಾಗಿ ಬೇರು ಭೂಮಿ ಆಳಕ್ಕೆ ಹೋದ್ಮೇಲೆ ಆದಷ್ಟು ಕದೇ ನೀರು ಗೊಬ್ಬರ ಎಲ್ಲ ತಗೊಳ್ಳೋ ಶಕ್ತಿ ಬರುದೇ ಬರುತ್ತೆ. ಅದರಿಂದ ಅದು ಒಳ್ಳೆ ಒಂದು ಪರಿಸರ ಸ್ನೇಹಿ ತಾಂತ್ರಿಕತೆ. ತಾಂತ್ರಿಕತೆ ಹಿಪ್ಪನೇರಳೆ ವ್ಯವಸಾಯದಲ್ಲಿ ಪರಿಸರ ಸ್ನೇಹಿ ತಾಂತ್ರಿಕತೆ ಮರಗಡ್ಡಿ ಪದ್ಧತಿ ಅಂತ ನಾವು ಹೇಳ್ಬೋದು. ಅಲ್ಲೂ ಏನಾದ್ರೂ ಸಮಸ್ಯೆಗಳೇನಾದ್ರು ಬರ್ತಾ ಇದಾವೆ? ಅದೇ ಸಮಸ್ಯೆಗಳಂದ್ರೆ ಇದೆ ಸರ್, ಸೊಪ್ಪು ಸ್ವಲ್ಪ ಮೆಚೂರ್ ಆಗ್ತದೆ. ಆಮೇಲೆ ಗಿಡನ ಸರಿಯಾಗಿ ಪ್ರೂನಿಂಗ್ ಮಾಡದಿದ್ರೆ ಈಲ್ಡು ಸೊಪ್ಪಿನ ಇಳುವರಿ ಕುಂಠಿತ ಆಗ್ತದೆ. ಇಂತ ಸಮಸ್ಯೆಗಳು. ರೋಗಗಳು ಏನಾದ್ರು ಬರ್ತಾವೆ? ರೋಗಗಳು ಸಾಮಾನ್ಯವಾಗಿ ದೂರ ದೂರ ಇರೋದ್ರಿಂದ ರೋಗ ಬರೋದ್ ಕಷ್ಟನೇ. ಬಟ್ ಈ ಎಲೆ ಸುರುಳಿ ಕೀಟದ ಹಾವಳಿ ಒಂದಿದೆ, ಅದು ಎಲ್ಲಾ ಕಡೆನೂ ಬರ್ತದೆ. ಕಾಂಡ ಕೊರಿಯುವಂತ ಹುಳದ್ದು? ಕಾಂಡ ಕೊರೆಯೋ ಹುಳ ಸದ್ಯಕ್ಕೇನಿಲ್ಲ ಸರ್. ಅದಕ್ಕೆ ನಾವು ಈ ಬೋರ್ಡೋ ಮಿಕ್ಸ್ಚರ್ ನ ಪೇಸ್ಟ್ ಮಾಡಿ ಅಂತೆಲ್ಲ ಸಮ್ಮರ್ ಅಲ್ಲಿ. ಇವನ್ ಸುಣ್ಣ ಬಳದ್ರು ಸಾಕು ಸರ್, ಏನು ಬರೋದಿಲ್ಲ. ಬೇಸಿಗೆನಲ್ಲೇ ಸರ್ ಅದು ಕಾಂಡ ಕೊರೆಯುವಂತ ಹುಳ ಬರೋದು. ಇನ್ನೊಂದು 4 years ಆಗಿದೆ ಈ ಮೆಥಡ್ ಪ್ರಚಲಿತಕ್ಕೆ ಬಂದು, ಇನ್ನೂ ಎಲ್ಲೂ ಸಮಸ್ಯೆ ಉದ್ಭವ ಆಗಿಲ್ಲ. ಅದ್ರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಅಂದ್ರೆ ಈ ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಎಷ್ಟು ಮಟ್ಟಿಗೆ ಈ ಹಿಪ್ಪನೇರಳಿನ ಸೊಪ್ಪಿನ ಗುಣಮಟ್ಟ ಉತ್ತಮವಾಗುತ್ತೆ ಅಂತೀರಿ ಸರ್? ಬಹಳಷ್ಟು ಆಗ್ತದೆ ಗುಣಮಟ್ಟ ಉತ್ಪಾದನೆ. ಯಾಕೆಂದ್ರೆ ನಾವು ರಾಸಾಯನಿಕ ಗೊಬ್ಬರಗಳ ಮೇಲೆ ಡಿಪೆಂಡ್ ಆಗೋದಾದ್ರೆ, ರಾಸಾಯನಿಕ ಗೊಬ್ಬರಗಳು ತೋಟಕ್ಕೆ ಬಳಸಬೇಕಾದ್ರೆ ಒಳ್ಳೆ ಮಾಯಿಶ್ಚರ್ ಇರಬೇಕು. ಬಳಸಿದ್ಮೇಲೆ ಇಷ್ಟು ಗ್ಯಾಪ್ ಅಂತ ಕೊಡಬೇಕಾಗ್ತದೆ ಆ ಸೊಪ್ಪನ ಹುಳುಗಳಿಗೆ ನೀಡಬೇಕಾದ್ರೆ. ಇಂಥವೆಲ್ಲ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ಸ್ ರೆಸ್ಟ್ರಿಕ್ಷನ್ಸ್ ಇದೆ ಸರ್. ಹಂಗಾಗಿ ಭೂಮಿನೂ ಅಲ್ಲಿ ಸ್ವಲ್ಪ ಹಾಳಾಗ್ತದೆ. ಈ ರಾಸಾಯನಿಕಗಳು ಕಂಟಿನ್ಯೂಸ್ ಉಪಯೋಗಿಸೋದ್ರಿಂದ ಭೂಮಿ ರಸಸಾರ ಕಡಿಮೆ ಆಗೋಗ್ತದೆ ಅಥವಾ ಹೆಚ್ಚಾಗೋಗ್ತದೆ. ಈ ನಮ್ಮ ನೈಸರ್ಗಿಕವಾಗಿ ಸಿಗುವಂತ ವಸ್ತುಗಳನ್ನ ಬಳಸಿ ಮಾಡಿದಾಗ ನಾವು ಈ ರಸಸಾರ ಕಾಪಾಡಬಹುದು, ಭೂಮಿ ರಸಸಾರ ಉತ್ಕೃಷ್ಟವಾದ ಸೊಪ್ಪು ತಗೋಬಹುದು, ಬೆಳೆ ಗ್ಯಾರಂಟಿ ತಗೋಬಹುದು ಸರ್. ರೇಷ್ಮೆ ಬೆಳೆ ಹುಳು ಬೆಳೆ ಬಹಳ ಚೆನ್ನಾಗಿ ತಗೋಬಹುದು ರಸಗೊಬ್ಬರ ಕಂಪೇರ್ ಮಾಡಿದಾಗ. ಅಂದ್ರೆ ನಾವು ಸಾವಯವ ಗೊಬ್ಬರನ ಎಷ್ಟೆಷ್ಟು ಹೆಚ್ಚು ಬಳಸ್ಕೊಳ್ತೀವೋ ಅಷ್ಟು ಈ ಹಿಪ್ಪನೇರಳೆ ಸೊಪ್ಪಿನ ಗುಣಮಟ್ಟ ಉತ್ತಮವಾಗುತ್ತೆ. 100% ಹುಳುಗಳು ಚೆನ್ನಾಗಿ ಬರ್ತವೆ, ಬೆಳೆ ಚೆನ್ನಾಗಿ ಬರ್ತದೆ, ರೋಗ ತಡೆಯುವ ಶಕ್ತಿ ಬರ್ತದೆ. ಮುಖ್ಯ ಹುಳುಗಳ ಗುಣಮಟ್ಟ ಚೆನ್ನಾಗಿರುತ್ತದೆ. ಈಗಂತೂ ಈ ಬೆಳೆ ಗೂಡಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇರೋದ್ರಿಂದ ಈ ತಂತ್ರಜ್ಞಾನಗಳು ಬಹಳ ಮುಖ್ಯ ಅಂತಾರೆ. ಹೌದು ಸರ್. ನಮ್ಮ ಬಯೋವೋಲ್ಟೈನ್ ಹೈಬ್ರಿಡ್ಸ್ಗೆ, ಹೈಬ್ರಿಡ್ ರೇಷ್ಮೆನೆ ಈಗ ಎಲ್ಲರೂ ಕೇಳೋದು. ಹೈಬ್ರಿಡ್ಸ್ ಬೆಳಿಬೇಕಂದ್ರೆ ಅಲ್ಲಿ ಮುಖ್ಯವಾಗಿ ಸೊಪ್ಪಿನ ಗುಣಮಟ್ಟ ಬಹಳ ಇಂಪಾರ್ಟೆಂಟ್ ಸರ್. ತೇವಾಂಶ ಇಟ್ಕೊಳ್ಳೋದು. ಹೌದು. ಸೊಪ್ಪಿನ ಗುಣಮಟ್ಟ ನಾವು ತಗೋಬೇಕಂದ್ರೆ ಈ ತರ ಪರಿಸರ ಸ್ನೇಹಿ ತಾಂತ್ರಿಕತೆಗಳನ್ನ ಬಳಸ್ಕೊಂಡು ಸೊಪ್ಪಿನ ಗುಣಮಟ್ಟ ಮುಖ್ಯವಾಗಿ ಕಾಪಾಡಬಹುದು ಸರ್. ಜೊತೆಗೆ ತ್ಯಾಜ್ಯಗಳ ಸದ್ಬಳಕೆನೂ ಆಗುತ್ತೆ. ಇಲ್ಲಾಂದ್ರೆ ಸುಮ್ನೆ ಅದನ್ನ ತಿಪ್ಪೆ ಎಲ್ಲ ಅಲ್ಲಿ ಇನ್ನು ಕೆಲವರು ಬೆಂಕಿ ಹಚ್ಚಿಬಿಡ್ತಾರೆ, ಎತ್ಕೊಂಡು ಹೋಗೋಕೆ ಆಗೋದಿಲ್ಲ, ಮಾಡೋದಿಲ್ಲ. ಸೊ ಈ ವೈಡ್ ಸ್ಪೇಸಿಂಗ್ ಎಲ್ಲ ಬಂದ್ಮೇಲೆ ಟ್ರೆಂಚಿಂಗ್ ಮಲ್ಚಿಂಗ್ ನೀಟಾಗಿ ಹಾಕಿ ತೋಟದಲ್ಲೇ ಮುಚ್ಚಿ ನೀಟಾಗಿ ಪರಿವರ್ತನೆ ಮಾಡಿ ರೈತರು ಕೂಡ ಅಳವಡಿಸ್ಕೊಳ್ತಾ ಇದಾರೆ ಈಗ. 100% ಸರ್, ಗಮನ ಎಲ್ಲರಿಗೂ ಈಗ ಬಂದಿದೆ. ರಸಗೊಬ್ಬರಗಳ ರೇಟು ಜಾಸ್ತಿ ಆಗಿದೆ. ಸೊ ಅದರಿಂದ ನೈಸರ್ಗಿಕವಾಗಿ ಸಿಗುವಂತ ವಸ್ತುಗಳು ಉಪಯೋಗಿಸ್ಕೊಳ್ಳೋದು ಒಳ್ಳೆ ಕ್ರಮ ಅಂತ ಅನ್ಸುತ್ತೆ. ರೈತ ಬಾಂಧವರೇ, ತಮಗೆ ಈ ರೇಷ್ಮೆ ಕೃಷಿನಲ್ಲಿ ಯಾವ್ಯಾವ ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ SV ಸಿದ್ದಾರೆಡ್ಡಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಿ ಮಾಹಿತಿ ಪಡ್ಕೋಬಹುದು. ಆ ದೂರವಾಣಿ ಸಂಖ್ಯೆ ಹೀಗಿದೆ: 944-84-18-150. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-84-18-150. ತುಂಬಾ ಸಂತೋಷ ಸಿದ್ದಾರೆಡ್ಡಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ರೇಷ್ಮೆ ಕೃಷಿನಲ್ಲಿ ಯಾವ್ಯಾವ ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ರಂಗದಲ್ಲಿ ಇದುವರೆಗೆ ರೇಷ್ಮೆ ಕೃಷಿಯಲ್ಲಿ ಪರಿಸರ ಸ್ನೇಹಿ ಕ್ರಮಗಳು ಈ ಕುರಿತು ರೇಷ್ಮೆ ಕೃಷಿ ತಜ್ಞರಾದ ಎಸ್ ವಿ ಸಿದ್ದಾರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನ ಆಲಿಸಿದ್ರಿ. ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ಈಗ ವೃಂದಗಾನದಲ್ಲಿ ಒಂದು ಜನಪದ ಗೀತೆ. ದಯ್ಯ ದೇವಾನೆ ಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಭೂಲೋಕ ದಯ್ಯ ದೇವಾನೆ ಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗಿರಿಯೋ ಪಡುಲ ಚಿನ್ನದ ಗಿರಿಯೋ ಮೂಡಾ ಮುತ್ತಿನ ಗಿರಿಯೋ ಪಡುಲ ಚಿನ್ನದ ಗಿರಿಯೋ ಸೋಲಿಗರಾಸಿ ಮೇ ಸಿರಿಹಾರಿ ಸೋಲಿಗರಾಸಿ ಮೇ ಸಿರಿಹಾರಿ ತಿಮ್ಮಪ್ಪ ಸೋಲಿಗರಾಸಿ ಮೇ